ತಾವು ಯಾವಾಗಲಾದರೂ ದೂರವಾಣಿ ಕರೆಗಳನ್ನು ಮಾಡಬಹುದು ಅಥವಾ ನಮ್ಮ ವಿಶ್ವವಿದ್ಯಾಲಯದ ಒಂದು ಸಹಾಯವಾಣಿ ಉದ್ಯಾನ ಸಹಾಯವಾಣಿ ಇದೆ 1800-425-7910 1800-007-4250-7910 ಆ ಸಹಾಯವಾಣಿ ಮಾಡಿದಾಗ ಅಲಂಕಾರಿಕ ಸಸ್ಯಗಳು ಆ ಒಂದು ಇವರಿಗೆ ನಮಗೆ ಕನೆಕ್ಟ್ ಮಾಡಿದಂಥ ಸಂಪರ್ಕವನ್ನು ಟೋಲ್ ಫ್ರೀ ಅಂದರೆ ಯಾವುದೇ ರೀತಿ ಶುಲ್ಕ ಇಲ್ಲ ಅದಕ್ಕೆ ಮಾಡಿದಾಗ ನಿಮಗೆ ಬೇಕಾಗಿರ್ತಂಥ ಸಂಪೂರ್ಣ ಮಾಹಿತಿ ಉಳಿಸಲಿಕ್ಕೆ ನಾವು ಸಹಾಯಕ ಇರ್ತೀನಿ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಅವನಾರು